ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರಬಹುದು ಹಣದ ಅಭಾವ ತುಂಬಾ ಅತಿಯಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ನಮ್ಮ ಪರಿಸರ ಕೂಡ ನಮ್ಮ ರೈತರಿಗೆ ಸರಿಯಾದ ರೀತಿಯಲ್ಲಿ ಮಳೆ ಆಗದಿರ್ತಕ್ಕಂಥದ್ದು, ಒಳ್ಳೆಯ ಬಿತ್ತನೆ ಬೀಜ ಸಿಗ್ತಕ್ಕಂಥದ್ದು, ಆ ಒಂದು ದೃಷ್ಟಿಯಲ್ಲಿ ಈಗೆಲ್ಲ ತಮಗೆ ಗೊತ್ತಿರಬಹುದು ಒಬ್ಬ ರೈತ ರೈತಾಪಿ ಜನ ಅಂತಂದ್ರೆ 365 ದಿನಗಳಲ್ಲಿ ಅವರು ಕೃಷಿಯನ್ನ ಅವಲಂಬಿಸಿಕೊಳ್ಳೋಕೆ ಆಗೋದಿಲ್ಲ. ಕೆಲವು ದೃಷ್ಟಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ಎಸ್ಪೆಷಲಿ ತಮಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ರೈತ ಮಹಿಳೆಯರು ಕೃಷಿಯೇತರ ಕಡೆ ಗಮನ ಹರಿಸ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ವಿಶಿಷ್ಟವಾದ ವಿಚಾರ ವಿನಿಮಯ, ಜೈವಿಕ ಇಂಧನ ಮತ್ತು ಜೈವಿಕ ಇಂಧನದ ಬಳಕೆ ಮತ್ತು ಅದರ ಉಪಯೋಗ, ಅದರ ಬಗ್ಗೆ ನಾನು ತಿಳಿಸೋಕೆ ಬಂದಿರ್ತೇನೆ. ಆ ದೃಷ್ಟಿಯಲ್ಲಿ ಮೊದಲನೆಯದಾಗಿ ಜೈವಿಕ ಇಂಧನ ಎಂದರೇನು ಅನ್ನೋದ್ರ ಬಗ್ಗೆ ತಮಗೆ ತಿಳಿಪಡಿಸ್ತೇನೆ. ಪ್ರಥಮವಾಗಿ ತಮಗೆಲ್ಲ ಗೊತ್ತಿರಬಹುದು ಭಾರತ ಅತಿ ಹೆಚ್ಚು ಒಳ್ಳೆಯ ಮಣ್ಣಿನ ಗುಣ ಮತ್ತು ಪರಿಸರವನ್ನ ಪಡ್ಕೊಂಡಿರುತ್ತೆ. ಆ ದೃಷ್ಟಿಯಲ್ಲಿ ಜೈವಿಕ ಇಂಧನ ಅಂತಂದ್ರೆ ಅದಕ್ಕೆಲ್ಲ ತಮಗೆ ಗೊತ್ತಿರಬಹುದು ನಮ್ಮ ಭಾರತ ದೇಶ 80% ಪೆಟ್ರೋಲ್ ಪ್ರಾಡಕ್ಟ್ ಬಗ್ಗೆ ಡಿಪೆಂಡ್ ಆಗಿದೆ, ಹೊರ ದೇಶಗಳಿಂದ ಆಮದು ಮಾಡ್ಕೋತಾ ಇದೆ. ಆ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸ್ವಂತ ಇಂಧನವನ್ನ ಬಳಸಬೇಕಾಗ ಅನುಕೂಲ ಮಾಡ್ಕೋಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಪರಿಸರದಲ್ಲಿ ಸಿಗಬಹುದಾದಂತಹ ಸಸ್ಯಜನಗಳನ್ನ ಕ್ರೂಢೀಕರಿಸಿ ಅದರಲ್ಲಿ ಈ ಒಂದು ಜೈವಿಕ ಇಂಧನವನ್ನ ಬಳಕೆ ಮಾಡಬಹುದು. ಈಗಾಗಲೇ ಅರಣ್ಯ ಇಲಾಖೆಯವರು ಮತ್ತೆ ಅದೇ ರೀತಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿಯವರು ಕೆಲವು ಸಸ್ಯಜನ್ಯಗಳಿಂದ ಜೈವಿಕ ಇಂಧನವನ್ನ ಬಳಕೆ ಮಾಡಬಹುದು ಅಂತ ಸಂಶೋಧನೆಯಿಂದ ತಿಳಿದುಪಟ್ಟಿದೆ. ಆ ದೃಷ್ಟಿಯಲ್ಲಿ 1998 ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿಯನ್ನ ಎಲ್ಲ 26 ಜಿಲ್ಲೆಗಳಲ್ಲಿ ಕೃಷಿ ಮತ್ತು ಸಂಶೋಧನೆ ಮತ್ತು ವಿಸ್ತರಣೆಯ ಬಗ್ಗೆ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಜೈವಿಕ ಇಂಧನಗಳ ಸಸ್ಯಗಳಾದಂತ ಬೇವು ಆಗಿರ್ಬೋದು, ಪೊಂಗೆಮಿ ಆಗಿರ್ಬೋದು, ಸುರವನ್ನೇ ಆಗಿರ್ಬೋದು ಮತ್ತೆ ಇನ್ನಿತರ ಅರಣ್ಯ ಸಸ್ಯಗಳನ್ನ ಗುರುತಿಸುತ್ತಾರೆ. ಆ ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಕೆಲವು ಹಳ್ಳಿ ಕಡೆ ಅಂದ್ರೆ ರಿಮೋಟ್ ಏರಿಯಾದಲ್ಲಿ 365 ದಿನಗಳು ಕೂಡ ನಮಗೆ ವಿದ್ಯುತ್ ಶಕ್ತಿ ಸಿಗುವಂತ ಕಾರಣಗಳಲ್ಲಿ ಹೊಲ ಗದ್ದೆಗಳಲ್ಲಿ ಸಿಗ್ತಕ್ಕಂತ ಅರಣ್ಯ ಉತ್ಪನ್ನಗಳು ಅದರ ಬೀಜಗಳಿಂದ ಜೈವಿಕ ಇಂಧನ ಉತ್ಪಾದನೆ ಮಾಡಿಕೊಂಡ್ರೆ ನಾವು ಕೂಡ ಸ್ವಾವಲಂಬಿಗಳಾಗ್ಬೋದು, ಭಾರತ ಆಮದು ಮಾಡ್ಕೋತಕ್ಕಂತ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನು ತಡೆಗಟ್ಟಬಹುದು. ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿಯಲ್ಲಿ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಗದಕ್ಕೆ ಮತ್ತೆ ಹಣದ ಅಭಾವ ಜಾಸ್ತಿ ಆಗ್ತಿದೆ. ಆ ಒಂದು ದೃಷ್ಟಿಯಲ್ಲಿ ರೈತರು ತಾವೇ ಮುಂದೆ ಬಂದು ಜೈವಿಕ ಇಂಧನ ಇದೆ ಅದನ್ನ ಸದ್ಬಳಕೆ ಮಾಡ್ಕೊಂಡಿದ್ರೆ ನಮ್ಮ ಒಂದು ಡೀಸೆಲ್ ಪಂಪ್ ಆಗಿರ್ಬೋದು, ಟ್ರಾಕ್ಟರ್ಗಳಾಗಿರ್ಬೋದು ಮತ್ತೆ ಇನ್ನಿತರ ಡೀಸೆಲ್ ಅವಲಂಬಿತ ಮೋಟರ್ ವಾಹನಗಳನ್ನ ಜೈವಿಕ ಇಂಧನ ಬಳಸಿ ಎಲ್ಲ ಅನುಕೂಲವನ್ನ ಮಾಡ್ಕೋಬಹುದು. ಜೈವಿಕ ಇಂಧನ ಅನುಕೂಲ ಏನಂತಂದ್ರೆ ಹಲವು ಸಂಶೋಧನೆಗಳಿಂದ ಎಸ್ಪೆಷಲಿ ಜೈವಿಕ ಇಂಧನ ಪೆಟ್ರೋಲಿಯಂ ಇಂಧನಗಿಂತ ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣಕ್ಕೆ ಬಿಡುತ್ತದೆ ಮತ್ತೆ ಪೆಟ್ರೋಲಿಯಂ ಇಂಧನ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸ್ತಾ ಹೋಗ್ತದೆ. ಅದನ್ನ ಈ ಜೈವಿಕ ಇಂಧನವನ್ನ ಬಳಸೋದ್ರಿಂದ ತಡೆಗಟ್ಟಬಹುದು. ತಮಗೆಲ್ಲ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅತಿಯಾದ ಮೋಟಾರ್ ಬಳಕೆ ವಾಹನ ಬಳಕೆ ಆಗ್ತದ್ರಿಂದ ವಾತಾವರಣಕ್ಕೆ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಇದರಿಂದ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರಬಹುದು ಇತ್ತೀಚಿನ ಮಕ್ಕಳಲ್ಲಿ ಕಫ ಮತ್ತೆ ಸ್ಕಿನ್ ಅಲರ್ಜಿ ಈ ತರದ ಒಂದು ಸಮಸ್ಯೆಗಳನ್ನು ಈ ಜೈವಿಕ ಇಂಧನವನ್ನ ಬಳಸ್ತಾ ಬಂದ್ರೆ ತಡೆಗಟ್ಟಬಹುದು. ಜೈವಿಕ ಇಂಧನ ಪರಿಸರ ಸ್ನೇಹಿ ಹಾಗೂ ನವೀಕರಣಿಸಬಹುದಾದಂತ ಇಂಧನವಾಗಿದೆ ಮತ್ತೆ ಈ ಒಂದು ಜೈವಿಕ ಇಂಧನವನ್ನ ಬಳಸುವ ಮುಖಾಂತರ ಯಾವುದೇ ವಾಹನಗಳಿಗೆ ಇಂಜಿನ್ ಮಾರ್ಪಾಡುವ ಅವಕಾಶ ಇರುವುದಿಲ್ಲ. ಈ ಇಂಧನದಲ್ಲಿ ಗಂಧಕದ ಪ್ರಮಾಣ ಅತಿ ಕಡಿಮೆ ಆಗ್ತಾ ಇರ್ತದೆ, ಸುರಕ್ಷಿತ ನಿರ್ವಹಣೆ ಆಗುತ್ತೆ ಮತ್ತೆ ಸಂಗ್ರಹಣೆ ಮಾಡಬಹುದು ಮತ್ತು ಸಾಗಾಣಿಕೆಯನ್ನ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಕಂಡುಬಂದ ಜೈವಿಕ ಇಂಧನದಿಂದ ಕಂಡು ಬಂದಿರುವುದೇನೆಂದ್ರೆ ಇಂಜಿನ್ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಬಹುದು. ಜೈವಿಕ ಇಂಧನ ಬಳಸೋದ್ರಿಂದ ಈ ತರ ಅನುಕೂಲವನ್ನ ಪಡ್ಕೋಬಹುದು. ಮತ್ತೆ ಅದೇ ರೀತಿ ಕರ್ನಾಟಕ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯವರು ಇಂಧನ ಮತ್ತೆ ಕಾರ್ಯಕ್ಷಮತೆಯನ್ನ ಹೆಚ್ಚಿಸೋಕ್ಕಾಗಿ ಹಲವಾರು ಕಡೆ ಎಲ್ಲಾ ಜಿಲ್ಲಾವಾರು ಈ ಸಂಸ್ಥೆಗಳನ್ನ ತೆರೆದು ರೈತರಿಂದ ರೈತರಿಗೋಸ್ಕರ ಸಂಶೋಧನೆ ಮತ್ತು ಅದರ ಜೊತೆಗೆ ತರಬೇತಿಗಳನ್ನು ಈಗಾಗಲೇ ನಾವು ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೃಷಿ ಸಂಶೋಧನೆ ಜೈವಿಕ ಇಂಧನ ಸಂಶೋಧನೆ ಮತ್ತು ಪ್ರಾತ್ಯಕ್ಷಿತೆಯ ಸಂಸ್ಥೆ ಇದೆ. ಇದರಲ್ಲಿ ನಾನು ಕೋಆರ್ಡಿನೇಟರ್ ಆಗಿರುತ್ತೇನೆ. ಇದರಲ್ಲಿ ಈ ರೀತಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಯಾರಾದರೂ ರೈತಾಪಿ ಜನಗಳು ಮತ್ತು ಇಂಟ್ರೆಸ್ಟ್ ಗ್ರೂಪ್ಸ್ ಇದ್ದಾರೆ, ಎಸ್ಪೆಷಲಿ ಸಮ್ ಎಸ್ ಎಚ್ ಜಿಸ್ ಗ್ರೂಪ್ಸು ಮತ್ತು ಯೂತ್ ಕ್ಲಬ್ಸು ಮತ್ತು ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್, ಇವರು ಯಾರಾದರೂ ಬಂದು ನಮ್ಮಲ್ಲಿ 1 ವೀಕ್ ತರಬೇತಿ ಕಾರ್ಯಕ್ರಮ, 3 ಡೇಸ್ ತರಬೇತಿ ಕಾರ್ಯಕ್ರಮ. ನಮ್ಮ ಒಂದು ಸಂಸ್ಥೆಯಲ್ಲಿ ನಾವು ರೈತರಿಂದ ರೈತರಿಗೋಸ್ಕರ ಅನುಕೂಲವಾಗುವಂತೆ ಕೆಲವು ಗುರುತಿಸಲಾದಂಥ ಸಸ್ಯಜನಗಳ ಬೀಜಗಳನ್ನು ಸಂಗ್ರಹಣೆ ಮಾಡಿರ್ತೇವೆ. ಮೊದಲನೇದಾಗಿ ಹೊಂಗೆ ಬೀಜ, ಹಿಂದಿನ ಕಾಲದಲ್ಲಿ ಹೊಂಗೆ ಬೀಜಗಳನ್ನು ಕಲೆಕ್ಟ್ ಮಾಡಿ ಬೇರೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಈಗ ಅದು ನಮ್ಮ ಜೈವಿಕ ಇಂಧನ ಸಂಶೋಧನಾ ಕೇಂದ್ರ ಸ್ಥಾಪಿತವಾದ ನಂತರ ಬೀಜಗಳನ್ನು ನಾವೇ ಸಂಗ್ರಹಿಸ್ತೇವೆ. ತಾವೆಲ್ಲರೂ ತಮ್ಮ ಕೊನೆಯಲ್ಲಿ ನನ್ನ ಮೊಬೈಲ್ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ತಾವೇನಾದರೂ ಸಂಗ್ರಹಿಸಿದ ಬೀಜ, ಹಾಗೆ ಫಾರ್ ಎಕ್ಸಾಂಪಲ್ ನೀಮ್ ಆಗಿರ್ಬೋದು, ಬೇವಿನ ಬೀಜ ಆಗಿರ್ಬೋದು, ಮತ್ತು ಹೊಂಗೆ ಬೀಜಗಳಾಗಿರ್ಬೋದು, ಇದನ್ನು ನಮ್ಮ ಸಂಸ್ಥೆಗೆ ಕೊಟ್ಟದಾದಲ್ಲಿ ಅದರಿಂದ ನಾವು ಬಂದಂಥ ಬೀಜದಿಂದ ಬಯೋಡೀಸೆಲ್ ಆಗಿ ಕನ್ವರ್ಟ್ ಮಾಡಿ ಜೊತೆಗೆ ಹಲವಾರು ಉಪ ಉತ್ಪನ್ನಗಳನ್ನು ಬಳಸ್ತೇವೆ. ಮೊದಲನೇದಾಗಿ ಈ ಹೊಂಗೆ ಹಿಂಡಿಯಿಂದ ಇತ್ತೀಚಿನ ದಿನಗಳಲ್ಲಿ ಜೈವಿಕ ಗೊಬ್ಬರ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಅದೇ ರೀತಿ ಬೇವಿನ ಹಿಂಡಿ, ಬೇವಿನ ಬೀಜದಿಂದ ಬಯೋಡೀಸೆಲ್ನ ಉತ್ಪಾದನೆ ಮಾಡ್ತೇವೆ. ಅದರ ಜೊತೆಗೆ ಉಪ ಉತ್ಪನ್ನಗಳಾದ ಬೇವಿನ ಹಿಂಡಿ ಮತ್ತು ಹೊಂಗೆ ಇಂಡಿಯನ್ ಇತ್ತೀಚಿನ ಪ್ಲಾಂಟೇಷನ್ ಕ್ರಮ ಏನು ತೋಟಗಾರಿಕೆ ಬೆಳೆಗಳಿಗೆ ಹಾಕಿದೆ, ಅದರಲ್ಲಿ ಕ್ರಿಮ ಮತ್ತು ಕ್ರೀಟಗಳ ವ್ಯವಸ್ಥೆಯನ್ನ ಕಂಟ್ರೋಲ್ಗೆ ತರಬಹುದು. ಅದರ ಜೊತೆಗೆ ಬೈ ಪ್ರಾಡಕ್ಟ್ ಅಂತಂದ್ರೆ ಗ್ಲಿಜರನ್ ಕೂಡ ಬೀಜದಿಂದ ಪಡ್ಕೋಬಹುದು. ಈ ಗ್ಲಿಜರನ್ ನಾವು ಕೆಲವು ಸೋಪ್ ಇಂಡಸ್ಟ್ರಿಗೆ, ಎಸ್ಪೆಷಲಿ ಇನ್ ಇಂಜಿನಿಯರಿಂಗ್ ಕಾಲೇಜ್ ಆದ್ರೆ ಸೋಪ್ ಇಂಡಸ್ಟ್ರಿಗೆ ಕಳಿಸ್ಕೊಡ್ತೀವಿ. ಹಲವಾರು ಉತ್ಪನ್ನಗಳು ರೈತರಿಗೆ ಯಾವುದೇ ಬಿಡುವಿನ ಸಮಯದಲ್ಲಿ ಜೈವಿಕ ಇಂಧನದ ಬೀಜಗಳಾದಂತಹ ಫಂಗೇವಿಯ ಮತ್ತು ನೀಮ್ ಇದನ್ನು ಸಂಗ್ರಹಣೆ ಮಾಡಿ ನಮ್ಮ ಸಂಸ್ಥೆಗೆ ಕೊಟ್ಟದ್ದೇ ಆಗಲಿ. ಪ್ರತಿ ಕೆಜಿಗೆ ಮೊದಲು 10-15 ರೂಪಾಯಿಗೆ 1 ಕೆಜಿಯ ಹೊಂಗೆ ಬೀಜವನ್ನು ಖರೀದಿಸ್ತಾ ಇದ್ವು. ಈಗ ಅದೇ 1 ಕೆಜಿ ಬೀಜಕ್ಕೆ 40 ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡ್ತಾ ಇದ್ದೇವೆ. ಸಮೀಪದ ರೈತರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಜೈವಿಕ ಇಂಧನದ ಬೀಜಗಳನ್ನ ನೀಡ್ತಾ ಬಂದಿದ್ದಾರೆ. ಅವರಿಗೆ ಒಳ್ಳೆಯ ಹಣದ ವ್ಯವಸ್ಥೆ ಮತ್ತು ಅದರ ಜೊತೆಗೆ ತರಬೇತಿ ಮತ್ತೆ ಇದರ ಬಗ್ಗೆ ಅನುಕೂಲವನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ಹಾಗಾಗಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಜೈವಿಕ ಸಂಶೋಧನೆ ಮತ್ತು ಪ್ರಾತ್ಯಕ್ಷಿಕ ಮತ್ತು ತರಬೇತಿಯನ್ನು ಪ್ರತಿ ವರ್ಷ ನಾವು ಕೈಗೊಳ್ತೇವೆ. ಅದರ ಜೊತೆಗೆ ಹಲವಾರು ಅರಣ್ಯ ಪದಾರ್ಥಗಳ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೊಡ್ತಾ ಬಂದಿದ್ವಿ. ಅದೇ ರೀತಿ ಎಲ್ಲ ಪ್ರಾತ್ಯಕ್ಷಿಕೆಯಲ್ಲಿ ಕೃಷಿ ಮೇಳ ಮತ್ತು ಫೀಲ್ಡ್ ಡೇ ಇಂಥ ಇದರಲ್ಲಿ ಎಕ್ಸಿಬಿಟ್ ಮಾಡಿ ರೈತರಿಗೆ ಈ ಒಂದು ಅರಣ್ಯ ಮಹಾವಿದ್ಯಾಲಯದಿಂದ ಮಾಹಿತಿ ಮತ್ತು ತರಬೇತಿಯನ್ನ ನೀಡ್ತಾ ಬಂದಿದ್ದೀವಿ. ಈಗಾಗಲೇ ಹಲವಾರು ತರಬೇತಿಗಳನ್ನ ಕೈಗೊಂಡು ಈ ಜೈವಿಕ ಇಂಧನ ಮತ್ತು ಜೈವಿಕ ಇಂಧನ ಸಸ್ಯಗಳಿಂದ ಇರತಕ್ಕಂತ ಅನುಕೂಲಗಳು ಮತ್ತು ಅದರ ಪ್ರಯೋಜನಗಳು ಮತ್ತೆ ಇದೇ ರೀತಿ ಸ್ವಾವಲಂಬಿ ಆಗ್ಬೋದು ನಮ್ಮ ರೈತ ಈ ಒಂದು ಜೈವಿಕ ಇಂಧನವನ್ನ ಬಳಸಿ ತಮ್ಮಲ್ಲೇ ಇರತಕ್ಕಂತ ಇದರ ಡೀಸೆಲ್ ಪಂಪ್ ಆಗಿರ್ಬೋದು ಅಥವಾ ಟ್ರಾಕ್ಟರ್ಗಳಿಗೆ ಜೈವಿಕ ಇಂಧನವನ್ನ ಬಳಸಿ ಅನುಕೂಲವನ್ನ ಪಡ್ಕೋಬೇಕು. ಆ ದೃಷ್ಟಿಯಲ್ಲಿ ಈ ಕೊಡಗಿನಲ್ಲಿ ಇರತಕ್ಕಂತ ರೈತ ಜನಗಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಜೈವಿಕ ಇಂಧನ ಮತ್ತು ಅದರ ಉಪಯೋಗ, ಅದರ ಬಳಕೆ ಮತ್ತು ಅದರ ಜೊತೆಗೆ ತರಬೇತಿಯನ್ನ ಪಡ್ಕೊಂಡದ್ದೇ ಆದಲ್ಲಿ ಜೈವಿಕ ಇಂಧನವನ್ನು ಪರ್ಯಾಯ ವ್ಯವಸ್ಥೆ ಮತ್ತು ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ಪರ್ಯಾಯ ವ್ಯವಸ್ಥೆಯನ್ನು ಈ ಅರಣ್ಯ ಮಹಾವಿದ್ಯಾಲಯದಲ್ಲಿ ಖಂಡಿತ ಮಾಡ್ತಾ ಬಂದಿದ್ವಿ. ತಾವು ರೈತಾಪಿ ಮಹಿಳೆಯರು ಬಂದು ಈ ಒಂದು ಅನುಕೂಲವನ್ನ ಪಡ್ಕೋಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಡಾಕ್ಟರ್ ಗಣೇಶ್ ಪ್ರಸಾದ್ ಅವರೇ, ತಾವು ಹೇಳ್ತಾ ಇದ್ದೀರಿ ಜೈವಿಕ ಇಂಧನ ಉಪಯುಕ್ತವಾದದ್ದು, ಹೆಚ್ಚು ಮಾಲಿನ್ಯವನ್ನ ಸೃಷ್ಟಿ ಮಾಡಲ್ಲ ಮತ್ತು ಇಂಜಿನ್ಗಳ ಅಥವಾ ಯಂತ್ರಗಳ ಕಾರ್ಯಕ್ಷಮತೆ ಚೆನ್ನಾಗಿರುತ್ತೆ, ಪರಿಸರಕ್ಕೂ ಪೂರಕವಾದ್ದು, ಜೊತೆಗೆ ಜೈವಿಕ ಇಂಧನ ಬೆಳೆಗಳನ್ನ ನಿರಂತರವಾಗಿ ಬೆಳಕೊಂಡು ಅವುಗಳ ಬೀಜಗಳಿಂದ ಇಂಧನವನ್ನ ಅಥವಾ ತೈಲವನ್ನ ಉಪಯೋಗಿಸಿಕೊಂಡು ಅದನ್ನು ಸಂಸ್ಕರಣೆ ಮಾಡಿ ಯಂತ್ರೋಪಕರಣಗಳಿಗೆ ಬಳಕೆ ಮಾಡಿಕೊಳ್ಳೋದು. ಈ ನಿಟ್ಟಿನಲ್ಲಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅಧ್ಯಯನಗಳು, ಸಂಶೋಧನೆ ಅಥವಾ ತರಬೇತಿಗಳು ನಡೀತದವೆ. ಇಲ್ಲಿ ಯಾವ್ಯಾವ ರೀತಿಯ ಸಸ್ಯಗಳನ್ನ ಬೆಳೆಸಿ ರೈತರಿಗೆ ವಿತರಣೆ ಮಾಡುವ ಒಂದು ಕೆಲಸ ನಡೀತಾ ಇದೆ? ಈಗಾಗಲೇ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿ ಇದೆ, ಅಲ್ಲಿಂದ ನಮಗೆ ಈ ಹಣಕಾಸು ಮತ್ತು ಸುವ್ಯವಸ್ಥೆಯನ್ನ ನೀಡ್ತಾ ಬಂದಿದೆ. ಈಗಾಗಲೇ ನಾವು ಮೊದಲು ತಿಳಿಸ್ದಂಗೆ 26 ಜಿಲ್ಲೆಗಳಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಬಂದಿದೆ. ಇದರ ಜೊತೆಗೆ ನಮ್ಮ ಒಂದು ಪ್ರಾತ್ಯಕ್ಷಿಕೆ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಸ್ಮಾಲ್ ಕಾಂಪೊನೆಂಟ್ ಆಗಿ ಮಾಡ್ತದೆ. ಓನ್ಲಿ ಥಿಂಗ್ ಇಸ್ ರೈತರಿಗೆ ಯಾವ ರೀತಿ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಕಾರ್ಯಾಗಾರ ಇದರ ಜೊತೆಗೆ ಅರಣ್ಯ ಇಲಾಖೆಗಳು ಮತ್ತೆ ಸಹಾಯ ಸಂಘಗಳು ಕೈಜೋಡಿಸಿ ಈಗಾಗಲೇ ತಮಗೆ ಗೊತ್ತಿರಬಹುದು ಅರಣ್ಯ ಇಲಾಖೆಯಲ್ಲಿ ಬರಡು ಬಂಗಾರ ಮತ್ತು ಹಸಿರು ಹೊನ್ನು ಅಂತ ಈ ತರ ಒಂದು ಕಾರ್ಯಕ್ರಮಗಳು ಬಂದಿದೆ. ಯಾಕೆ ಕಾರ್ಯಕ್ರಮ ಅಂತಂದ್ರೆ ಎಲ್ಲಿ ಪಾಳು ಭೂಮಿ ಇರತಕ್ಕಂತ ಜಾಗವನ್ನ ಈಗಾಗಲೇ ಅರಣ್ಯ ಇಲಾಖೆಗಳು ಗುರುತಿಸಿ ಆ ಭಾಗಕ್ಕೆ ಹಲವಾರು ಜೈವಿಕ ಇಂಧನದ ಸಸ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ತಮಗೆ ಗೊತ್ತಿರುವುದು ಉತ್ತರ ಕರ್ನಾಟಕ ಭಾಗದಲ್ಲಿ ರೋಡ್ ಸೈಡ್ ಗಳಲ್ಲಿ ಈಗಾಗಲೇ ಬೇವು ಮತ್ತೆ ಪಂಗಮಿಯ ಈ ತರದ ಸಸ್ಯಗಳನ್ನು ಪ್ರತಿ ವರ್ಷ ತಮಗೆ ಪರಿಸರ ದಿನಾಚರಣೆ ಮತ್ತೆ ಪ್ರತಿ ಸಾರಿ ಆಗಸ್ಟ್ 10ರಂದು ವಿಶ್ವ ಜೈವಿಕ ಇಂಧನ ದಿನಾಚರಣೆಗಳ ಮೂಲಕ ಈ ಸಸ್ಯಗಳನ್ನ ರೈತಾಪಿ ಜನಗಳಿಗೆ ಉಚಿತವಾಗಿ ಕೊಡ್ತಾ ಬಂದಿದ್ದೇವೆ. ಈ ಕೊಡಗಿನಲ್ಲಿ ತಮಗೆ ಗೊತ್ತಿರಬಹುದು ಪಂಗಮಿಯ ನೀಮು ಅಷ್ಟು ಸುಲಲಿತವಾಗಿ ಬರ್ತಾ ಇಲ್ಲ. ಸಮೀಪದ ಭಾಗದಂತ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಈ ತರ ಭಾಗದಲ್ಲಿ ನಮ್ಗೆ ಏನಂತಂದ್ರೆ ಒಣ ಭೂಮಿ ಜೈವಿಕ ಇಂಧನ ಸಸ್ಯಗಳಿಗೆ ಸೂಕ್ತವಾಗಿರುತ್ತೆ. ಹಾಗಾಗಿ ಈ ಒಂದು ಅರಣ್ಯ ಇಲಾಖೆ ನಮ್ಮ ಜೊತೆ ಕೈ ಜೋಡಿಸಿ ಮತ್ತೆ ಈಗಾಗಲೇ ಸರ್ಕಾರ ಕೂಡ ಅರಣ್ಯ ಇಲಾಖೆಗಳಿಗೆ ಒಂದು ಸೂಕ್ತ ಮಾಹಿತಿಯನ್ನ ಕೊಡ್ತಾ ಬಂದಿದೆ. ಲಾಸ್ಟ್ 1998 ಜೈವಿಕ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಹಾಮಂಡಳಿಯನ್ನು ಪ್ರಾರಂಭ ಮಾಡಿದ ನಂತರ ಪ್ರತಿ ವರ್ಷ ಏನು ಪಾಳು ಭೂಮಿ ಇದೆ ಮತ್ತೆ ಜನರಲ್ಲಿ ವೇಸ್ಟ್ ಲ್ಯಾಂಡ್ ಅಂತ ಟ್ರೀಟ್ ಮಾಡಿದ್ದಾರೆ ಅಂತ ಒಂದು ಸ್ಥಳವನ್ನ ಗುರುತಿಸಿ ಸಸ್ಯಗಳನ್ನು ಕೊಡ್ತಾ ಬಂದಿದ್ವಿ. ನಮ್ಮ ಕಾಲೇಜಿನ ಮುಖಾಂತರ ನಾವು ಆಗಸ್ಟ್ 10ರಂದು ಏನು ವಿಶ್ವ ಜೈವಿಕ ಇಂಧನ ದಿನಾಚರಣೆಯಲ್ಲಿ ನೀವು ಮತ್ತೆ ಸಿಂಹರೂಪ ಸುರವನ್ನೆ ಮತ್ತೆ ಈ ತರ ಗಿಡಗಳನ್ನ ಉಚಿತವಾಗಿ ರೈತರ ಮಹಿಳೆಗೆ ಅದರ ಜೊತೆಗೆ ಎಲ್ಲಾ ಸ್ಕೂಲಿನ ಮುಂಭಾಗದಲ್ಲಿ ಕೆಲವು ಒಂದು ಎರಡು ಮರಗಳನ್ನ ನೆಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸ್ಕೂಲ್ ಮಕ್ಕಳಿಗೂ ಕೂಡ ನಾವು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡಿಕೊಂಡು ಪ್ರತಿ ವರ್ಷ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ ಸರ್. ರೈತರು ತಮ್ಮ ಜಮೀನುಗಳಲ್ಲಿ ಜೈವಿಕ ಇಂಧನ ಬೆಳೆಗಳನ್ನ ಹಾಕೊಳ್ಬಹುದು, ಆ ಮೂಲಕ ಪ್ರಯೋಜನಗಳಾಗ್ತವೆ. ಕೊಡಗಿನಲ್ಲಿ ಹೊಂಗೆಯನ್ನ ಅನೇಕ ಕಡೆ ಬೆಳೆಯಲಾಗ್ತಾ ಇದೆ. ಬೀಜ ಸಿಕ್ಕವರು ಆ ಮೂಲಕ ಉಪಯೋಗಿಸ್ಕೊಳ್ಳಿ, ನಿಮಗೂ ಕೊಡ್ಲಿ, ಇಲ್ಲವೇ ಬೇರೆಯವರು ಖರೀದಿ ಮಾಡೋರು ಇದಾರೆ. ತಾವ್ ಹೇಳಿದಂಗೆ 5-10 ರೂಪಾಯಿ ಇದ್ದದ್ದು ಇವತ್ತು 30-40 ರೂಪಾಯಿ ತನಕ ಹೋಗಿದೆ. ಇನ್ನು ಕಹಿ ಬೇವು ಇಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕೊಡಗಿನಲ್ಲಿ. ಏನಿದ್ರು ತಾವ್ ಹೇಳಿದಂಗೆ ಪಿರಿಯಾಪಟ್ಟಣ, ಹುಣಸೂರು, ಕುಶಾಲನಗರ ಆಚೀಚೆ ಬಿಸಿಲು ಬೀಳುವ ಜಾಗಗಳಲ್ಲಿ ಚೆನ್ನಾಗಿ ಬರುತ್ತೆ. ಹೊಂಗೆ ಅಂತೂ ಅನೇಕ ಕಡೆ ಚೆನ್ನಾಗಿ ಬರುತ್ತೆ ಕೊಡಗಿನಲ್ಲಿ. ಇತರೆ ಜೈವಿಕ ಇಂಧನ ಬೆಳೆಗಳ ಬಗ್ಗೆ ಅಧ್ಯಯನ ನಡೀತಾ ಇದಾವೆ. ತಾವು ಹೇಳಿದಂಗೆ ಸುರಭನ್ನೆ ಆಗಿರ್ಬೋದು, ಚಟ್ರೂಪ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳಿಂದ ಎಣ್ಣೆಯನ್ನ ಉತ್ಪಾದನೆ ಮಾಡಿ ಆ ಮೂಲಕ ಇವತ್ತು ಜೈವಿಕ ಇಂಧನವಾಗಿ ಉಪಯೋಗಿಸಿಕೊಳ್ಳುವ ಸಂಶೋಧನೆಗಳು ಅಧ್ಯಯನಗಳು ಸಾಕ್ತದವೆ. ಇನ್ನು ಕಬ್ಬಿನ ಕಾರ್ಖಾನೆಗಳಲ್ಲಿ ಸಿಗುವ ಇಥನಾಲ್ ಇವತ್ತು ಪೆಟ್ರೋಲ್ ಜೊತೆಗೆ ಸಾಕಷ್ಟು ಕಡೆಗೆ ಸಂಯೋಜನೆಗೊಂಡು ಬಳಕೆ ಆಗ್ತಾ ಇದೆ. ಮುಂದೊಂದು ದಿನ ಇನ್ನಷ್ಟು ಹೆಚ್ಚು ಪ್ರಮಾಣದಲ್ಲಿ ಇದನ್ನ ಉಪಯೋಗಿಸಿಕೊಳ್ಳುವ ಕಾರ್ಯತಂತ್ರವು ರೂಪುಗೊಳ್ತಾ ಇದೆ. ಪರಿಸರದ ಮಾಲಿನ್ಯ ಕಡಿಮೆ ಆದಷ್ಟು ಒಳ್ಳೆಯದೇ. ಹಾಗೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡಷ್ಟು ಹಿತವೆ. ಸರ್, ಇದರ ಜೊತೆಗೆ ಈಗಾಗಲೇ ಗುರುತಿಸಲ್ಪಟ್ಟಿರುವ ಹಾಗೆ KSRTC ಬಸ್ಗಳಿಗೆ 20% ಈ ಜೈವಿಕ ಇಂಧನವನ್ನ ಬಳಸಿ ಈಗಾಗಲೇ ನಮ್ಮ KSRTC ಮುಖ್ಯಸ್ಥರಿಂದ ಮಾರ್ಪಾಡು ಮಾಡಿದ್ದೇವೆ. ಇದನ್ನ ಬಳಸಿ ಈಗಾಗಲೇ ಕೆಲವು ಬಸ್ಗಳು ಇದರಲ್ಲಿ ಜೈವಿಕ ಇಂಧನವನ್ನ ಬಳಸಿ ನಮ್ಮ ಪರಿಸರಕ್ಕೆ ಸ್ನೇಹಿ ಆಗಿರತಕ್ಕಂತ ಜೈವಿಕ ಇಂಧನವನ್ನ ಬಳಸಿ ಈಗಾಗಲೇ ಈ ಒಂದು ವಾಹನಗಳು ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ ಕಾರ್ಯ ಸಮಿತಿಯನ್ನ ನೀಡ್ತಾ ಬಂದಿದೆ. ಅದೇ ರೀತಿ ಈಗಾಗಲೇ ಜೆಟ್ ಇದರಲ್ಲೂ ಕೂಡ ಈ ಜೈವಿಕ ಇಂಧನವನ್ನ ಬಳಸಿದ್ದೇವೆ. ಅದೇ ರೀತಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಯಾರಾದರೂ ಕೂಡ ಏನಾದ್ರು ಅನುಕೂಲ ಪಡ್ಕೋಬೇಕಾದ್ರೆ ಮತ್ತೆ ನಿಮ್ಮ ಜೈವಿಕ ಅನಿಲ ಕಾರ್ಯ ಸಮಿತಿಯನ್ನ ಹೆಚ್ಚಿಸ್ಕೋಬೇಕಾದ್ರೆ ಅಲ್ಲಿ ಲ್ಯಾಬ್ ಇದೆ. ತಗೊಂಡು ಹೋದಂತ ಉಪಾದನೆ ಸಂಸ್ಕರಿಸಿದ ಜೈವಿಕ ಇಂಧನವನ್ನ ಅಲ್ಲಿ ಪರೀಕ್ಷೆ ಮಾಡಿಸಬಹುದು. ಅದರ ಜೊತೆಗೆ ಎಲ್ಲಾ ಜಿಲ್ಲೆಯಲ್ಲಿ ಈ ತರದ ಒಂದು ಸೆಂಟರ್ ಜೈವಿಕ ಇಂಧನ ಪ್ರಾತ್ಯಕ್ಷಿಕೆ ಮತ್ತೆ ಸಂಶೋಧನೆ ಕೇಂದ್ರ ಇದೆ. ಅವರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಬೇಕಾದ್ರೆ ಕೊಡಗಿಗೆ ಬರಬೇಕು ಅಂತ ಏನು ಇಲ್ಲ, ತಮ್ಮ ಎಲ್ಲಾ ಜಿಲ್ಲೆಯಲ್ಲಿ ಈ ಒಂದು ಸಂಶೋಧನೆ ಕೇಂದ್ರ ಕಾರ್ಯನಿರ್ವಹಿಸ್ತಾ ಬಂದಿದೆ. ರೈತಾಪಿ ಜನಗಳು ಅನುಕೂಲವನ್ನ ಪಡ್ಕೋಬೇಕಾಗಿ ನನ್ನ ಒಂದು ವಿನಂತಿ. ಅದೇ ರೀತಿ ನಾಗಮಂಗಲದಲ್ಲಿ ಈಗಾಗಲೇ ಒಂದು ಜೈವಿಕ ಇಂಧನ ಬಂಕ್ ಅಂತಾನೆ ಲಾಸ್ಟ್ ಇಯರ್ ಅಂದ್ರೆ 2020-21 ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ತಾವೆಲ್ಲರೂ ಅಲ್ಲಿ ಜೈವಿಕ ಇಂಧನ ಕಾರ್ಯ ಸಮಿತಿ ಹೇಗಿದೆ ಅನ್ನ ತಿಳ್ಕೋಬಹುದು. ಇದರಲ್ಲಿ ಒಂದು ಅಂತಂದ್ರೆ ನೀವು ಏನು ಜೈವಿಕ ಇಂಧನ ಬಳಸಿದರೆ ಯಾವುದೇ ಒಂದು ಇಂಜಿನ್ ನ ಮಾರ್ಪಾಡುವ ಒಂದು ಅವಶ್ಯಕತೆ ಇಲ್ಲ. ಇದರಿಂದ ಸಾಕಷ್ಟು ಅನುಕೂಲ ಇದೆ. ಎಲ್ಲಾ ಬೈ ಪ್ರಾಡಕ್ಟ್ ಮತ್ತೆ ಗ್ಲಿಸರಿನ್ ಎಲ್ಲಾ ಪ್ರಾಡಕ್ಟ್ ಇದೆ. ನೀವೇನಾದರೂ ಕೃಷಿಯನ್ನೇ ಕೃಷಿಯೇತರ ಚಟುವಟಿಕೆಗಳನ್ನೇ ಬಳಸುತ್ತಿಲ್ಲ, ತಾವೆಲ್ಲರೂ 365 ದಿನಗಳು ಕೂಡ ಕೃಷಿಯನ್ನೇ ಬಳಸಲಿಲ್ಲ. ಯಾವಾಗ ನಿಮಗೆ ತಮಗೆ ಗೊತ್ತಿರ್ಬೋದು ಈ ವಂಗೆ ಮತ್ತೆ ನುಗ್ಗೆ ಇದೊಂದು ಸಾರಿ ನೀಮ್ ಇವೆಲ್ಲ ಮೇ ಜೂನ್ಗಳಲ್ಲಿ ಫ್ಲವರಿಂಗ್ ಬಂದು ಸೀಡ್ ಸೆಟ್ಟಿಂಗ್ ಆಗುತ್ತೆ. ಆ ಸೀಡ್ಸನ್ನು ನೀವು ಕಲೆಕ್ಟ್ ಮಾಡಿ ನಮ್ಮ ಈ ನಿಯರ್ ಬೈ ಸಂಸ್ಥೆಗಳಿಗೆ ಕೊಟ್ಟದ್ದೆ ಆದಲ್ಲಿ ಅದರ್ವೈಸ್ ನೀವೇನು ಗುಂಪುಗಳನ್ನು ಮಾಡಿಕೊಂಡು ಸಂಶೋಧನಾ ಕೇಂದ್ರದಲ್ಲಿ ತರಬೇತಿಯನ್ನು ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಈ ಜೈವಿಕ ಇಂಧನಕ್ಕೆ ಬೇಡಿಕೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಕೆಳಗರೆ, ಇದುವರೆಗೆ ಜೈವಿಕ ಇಂಧನ ಬೆಳೆಗಳು ಮತ್ತು ಜೈವಿಕ ಇಂಧನದ ಬಳಕೆ ಈ ಕುರಿತಂತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು, ವಿಷಯಗಳನ್ನು ಉಲ್ಲೇಖ ಮಾಡಿದವರು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಟಿಎಸ್ ಗಣೇಶ್ ಪ್ರಸಾದ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕಣಕಣಗಳ ಮಣ್ಣು ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದರೆ ಬಿಎ ಗಣೇಶ್, ಕಡ್ಲ್ಯರ ತುಳಸಿಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಕಣಕಣಗಳ ಮಣ್ಣು ಕಣಕಣಗಳ ಮಣ್ಣು ಕನ್ನಡತೆ ಎಂದು ದಯಪಾಲಿಸು ನಮಗೆ ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಪರಿಸರ ಬದುಕು ಕುರಿತು ಮಾಹಿತಿಯೊಂದಿಗೆ ಮನರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ವಿಜಯ ಅಂಗಡಿ. ಮತ್ತೆ ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಸುದ್ದಿ ಜಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸ್, ಮಾಧವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ: ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕೆಮಿ ಮೂಗು ಮತ್ತು ದೊಂಡೆ ವಿಭಾಗ, ಹಂಗೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆನ ಬಾಹ್ಯ ಸೇವಾ ಕೇಂದ್ರ ಇವರ ಕಡೆಯಿಂದ ಎರಡು ದಿನಗಳ ಶ್ರವಣ ಸಾಧನ ಹಂಚೋ ಶಿಬಿರಕ್ಕೆ ಇಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡವು ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ, ಶ್ರವಣ ಸಾಧನ ಉಪಕರಣ ಎಲ್ಲ ಕಡೆನೂ ಸಿಕ್ಕಿದೆ, ಸಿಕ್ಕೋ ಕಡೆ ಅದರ ಉಪಯೋಗನ ಬಳಸಿಕೊಳ್ಳಕು, ಈ ದಿನ ಪುಕ್ಸಟ್ಟಾಗಿ ಫಲಾನುಭವಿಗಳ ಗುರುತು ಮಾಡಿ ಶ್ರವಣ ಉಪಕರಣನ ಕೊಟ್ಟವೆ. ಮೊನ್ಸನ್ನ ತಡಿಲಿ ಕೆಮಿ ಮೂಗು ದೊಂಡೆ ತುಂಬ ಮುಖ್ಯ ಔಟು. ಇದರಲ್ಲಿ ಕೆಮಿ ತುಂಬ ಮುಖ್ಯ ಅಂಶ. ಎಲ್ಲ ಅಂಗಗಳ ಜೋಪಾನಾಗಿ ರಕ್ಷಣೆ ಮಾಡೋಕು, ಎಷ್ಟು ಸದ್ದನ್ನ ಆಲಿಸೋಕು ಅಂತ ಹೇಳ್ದನ್ನ ಸರಿಯಾಗಿ ತಿಳ್ಕೊಂಡಿರೋಕು. ಸರ್ಕಾರ ಹೊಸ ನಿಯಮನ ಜಾರಿಗೆ ತಂದುಟು, ಯಾವ ಜಾಗಲಿ ಯಾವ ಥರದ ಸದ್ದನ್ನ ಯಾವ ಪ್ರಮಾಣದಲ್ಲಿ ಬಳಸೋಕು ಅಂತ ಹೇಳುವ ನಿಯಮನ ಜಾರಿಗೆ ತಂದುಟು ತ ಹೇಳ್ದೋ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಕೆ ಬಿ ಕಾರ್ಯಪ್ಪ ಮಾತಾಡಿ, ಶ್ರವಣ ಉಪಕರಣ ಒಂದು ತುಂಬ ಪ್ರಯೋಜನ ಸಾಧನ, ಫಲಾನುಭವಿಗ ಎಲ್ಲ ಉಪಕರಣ ಸರಿಯಾಗಿ ಬಳಸೋಕು ಅಂತ ಹೇಳ್ದೋ. ಕಾರ್ಯಕ್ರಮದಲ್ಲಿ ENT ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ವೇತವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿಟ್ಟಳ್ಳಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನರೇಂದ್ರ ಮೋದಿ ರೈತ ಸಹಕಾರ ಭವನದಲ್ಲಿ ನಡೆದಿದ್ದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದರು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಹಾಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಸಭಾ ಮಾಡಲಿ. ಇದೇ ತಿಂಗಳ 23 ಬೆಳಿಗ್ಗೆ 10 ಗಂಟೆಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತು 11 ಗಂಟೆಗೆ ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡೆದಿತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗ ತಿಳಿಸಿದಳು. ಹೊದ್ದೂರಲ್ಲಿ ಕಟ್ಟಿರುವ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಇಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂಡೆ ಪಂಡಪ್ಪಿ ಅಪ್ಪಚ್ಚು ರಂಜನವು ಮಾಡಿದವು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 28 ಸೋಮವಾರಪೇಟೆ ಕೊಡವ ಸಮಾಜದಲ್ಲಿ ನಾಡು ಮಂದು ಕನ್ನಡ ಸಮಾವೇಶ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಪ್ರಯುಕ್ತ ಮಡಿಕೇರಿ ತಹಶೀಲ್ದಾರ್ ಅವರ ಮುಂದಾಳತ್ವದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ತಹಶೀಲ್ದಾರ್ ಮತ್ತು ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಮರಗೋಡು ಭಾರತೀ ಸಂಯುಕ್ತ ಪ್ರೌಢ ಹೈಸ್ಕೂಲ್ನಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿತ್ತ ತಾಲೂಕಿನ ತಹಶೀಲ್ದಾರವು ತಿಳಿಸಿದರು. ಟಾಟಾ ಟೆಕ್ನಾಲಜಿ ಲಿಮಿಟೆಡ್ನ ಸಂಯೋಜನೆಯೊಟ್ಟಿಗೆ ಮಡಿಕೇರಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾಗೆ ಆಲೂರು ಸಿದ್ದಾಪುರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಉನ್ನತೀಕರಿಸಿದ ತಾಂತ್ರಿಕ ಕೇಂದ್ರನ ಇದೇ ತಿಂಗಳ 20 ಮಧ್ಯಾಹ್ನ 1:30 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆನ್ಲೈನ್ಲಿ ಲೋಕಾರ್ಪಣೆ ಮಾಡಿವೆ. ಶ್ರೀಮಂಗಲ ಉಪವಿಭಾಗದ ಕುಟ್ಟ ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರ ಕರೆಂಟ್ ತಾಪತ್ರಯ ಸರಿ ಮಾಡಿಕೆ ನಾಳೆ ಬೆಳಿಗ್ಗೆ 11 ಕುಟ್ಟ ಗ್ರಾಮ ಪಂಚಾಯಿತಿ ಸಭಾ ಮಾಡಲಿ ಸಭೆ ಏರ್ಪಾಡಾಟು. ಅಲ್ಲಿನ ಗ್ರಾಮಸ್ಥರು ಸಭೆಗೆ ಬಂದು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಕಿಗ್ಗಟ್ಟು ನಾಡು ಹಿರಿಯ ನಾಗರಿಕರ ವೇದಿಕೆಯ ಕಡೆಯಿಂದ 1943 ಮಿಲಿಟರಿ ಸೇವೆ ಮಾಡಿ 2 ಜಾಗತಿಕ ಹೋರಾಟದಲ್ಲಿ ಭಾಗವಹಿಸಿದ್ದ 100 ಪ್ರಾಯದ ಶತಾಯುಷಿ ಬುಟ್ಟಿಯಂಡ ಅಪ್ಪಾಜಿ ಹಂಗೆ 104 ಪ್ರಾಯದ ಹೊಟ್ಟೆಂಗಡ ಚೋಂದಮ್ಮ ಕುಶಾಲಪ್ಪ ಅವರನ್ನ ಸನ್ಮಾನ ಮಾಡಿ ಗೌರವ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 25 ಬೆಳಿಗ್ಗೆ 11 ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ವಿದ್ಯಾಭವನ ಮಡಿಕೇರಿಯಲ್ಲಿ ಡಿಜಿಟಲ್ ಪುಸ್ತಕಗಳ ಲೋಕಾರ್ಪಣೆ ಜಂಬರ ಏರ್ಪಾಡಾಟು. ಅಂತಾರಾಷ್ಟೀಯ ಕಿರು ಸಣ್ಣ ಮತ್ತು ಮಧ್ಯಮ ಉದ್ಯಮ ದಿನನ ಇದೇ ತಿಂಗಳ 27 ಎಂಎಸ್ಎಂಇ ಸಚಿವಾಲಯ ನಡೆಸುತ್ತಿರುವುದರಿಂದ ವಿಶೇಷ ಉದ್ಯಮ ನೋಂದಣಿ ಡ್ರೈವ್ ಇದೇ ತಿಂಗಳ 24 ಬೆಳಿಗ್ಗೆ 11 ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರ ಕಚೇರಿನ ಸಭಾಪಾಡಿ ನಡೆದಿದೆ. ಇದುವರೆಗೆ ಉದ್ಯಮ ಯೋಜನೆ ನಡೆಯಲಿ ಹೆಸರು ಕೊಡದೇ ಇರವು ಹೆಸರು ಕೊಡಿಕೆ ಅವಕಾಶ ಹುಟ್ಟುತ್ತ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಿದರು. ಅಕ್ರಮ ಸಕ್ರಮ ಯೋಜನೆಯಲ್ಲಿ 3 ಜನರಿಗೆ ಸಾಗುವಳಿ ಚೀಟಿ ಹಂಗೆ 94 ಸಿ ನಡಿಲಿ 20 ಜನರಿಗೆ ಮನೆ ಕಟ್ಟಿಗೆ ಹಕ್ಕುಪತ್ರನ ಇಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂಡೆ ಪಂಡಪ್ಪಿ ಅಪ್ಪಚ್ಚು ರಂಜನವು ತಮ್ಮ ಕಚೇರಿಯಲ್ಲಿ ಹಂಚಿದವು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ನಾಳೆ ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ ಮಡಿಕೇರಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನಡೆಯಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ದುಡ್ಡು ಕೇಳುದು, ಸತಾಯಿಸುದು ಹೀಗೆಲ್ಲ ತೊಂದರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದಳು. ಅರಣ್ಯ ಇಲಾಖೆಯ ಕಡೆಯಿಂದ ಶ್ರೀಮಂಗಲ ಕುಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿನ ಕಾಪಿ ತೋಟಲಿ ಕೂಡಿಕೊಂಡಿರುವ ಕಾಡಾನೆಗಳ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಮತ್ತೆ ನಾಡಿದು 2 ಬೆಳಿಗ್ಗೆ 10 ಸಾಯಂಕಾಲ 6 ಮುಟ ನಡೆದಿದೆ. ಬೀರುಗ ಕುರ್ಚಿ ಮಂಚಳ್ಳಿ ಗ್ರಾಮದ ಸಾರ್ವಜನಿಕರು ತೋಟದ ಮಾಲೀಕರು ಇಸ್ಕೂಲ್ ಮಕ್ಕ ತುಂಬಾ ಎಚ್ಚರದಿಂದ ಇರೋಕುತ್ತ ಅರಣ್ಯ ಇಲಾಖೆಯ ಪ್ರಕಟಣೆ ತಿಳಿಸಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾಧೇವಪೇಟ್ ನಿಯರ್ ಮಾರ್ಕೆಟ್ ಮಡಿಕೇರಿ. ಈಗ ಜಾಹೀರಾತುಗಳು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2521-5253, 2521-5253. 50ನೇ ದಿನತ್ರ ತಟ್ಟಿ ಮೊಟ್ಟಿಟ್ಟಂದಳ್ಳ ಕೊಡವ ಸಿನಿಮಾ ಧೀರ್ಯ ಬದಲಾವಣೆ ರಬ್ಬಳಿ 18 ಪಿಂಜ 19 ಚೆನ್ನಿಯಚನ ಆರಚ ಕುಟ್ಟ ಕೊಡವ ಸಮಾಜತ್ಲು 20 ಪಿಂಜ 21 ಕುದಿಕೇರಿ ಕೊಡವ ಸಮಾಜತ್ಲು ಮಜ್ಜನ 1:54-7:00 ಪ್ರದರ್ಶನ ಕಾಂಬ ಸಿನಿಮಾ ನೋಟಿ ಒತ್ತಾಸೆ ತಾರಿಂದ ಘಟನೆ ಧೀರ್ಯ ಕೊಡವ ಸಿನಿಮಾ ತಂಡ. ವಿರಾಜಪೇಟೆಯ ಪೂತಾ ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಕಳೆದ ಭಾನುವಾರ ಅಮ್ಮತ್ತಿಯ ಬೆಳಗುಂದ ಗ್ರಾಮದ ಮನೆಯೊಂದರಿಂದ ಕಂದು ಬಣ್ಣದ ಕಪ್ಪು ಪಟ್ಟೆ ಇರುವ 4 ವರ್ಷದ ಬ್ರೈನರ್ ಹೆಸರಿನ ಸಾಕುನಾಯಿಯೊಂದು ತಪ್ಪಿಸಿಕೊಂಡಿದೆ. ಮಾಹಿತಿ ನೀಡಿದಲ್ಲಿ 15,000 ನಗದು ಬಹುಮಾನ ನೀಡಲಾಗುವುದು. ಮಾಹಿತಿ ಸಿಕ್ಕಿದವರು ಹಾಗೂ ನಾಯಿಯ ಫೋಟೋಕ್ಕಾಗಿ ಸಂಪರ್ಕಿಸಿ ಅಯ್ಯಪ್ಪ 900-825-7514. ಮತ್ತೊಮ್ಮೆ 900-825-7514. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu or call 9631-55457. ಮಲ್ನಾಡ್ ಫರ್ನಿಚರ್ ಅಂಡ್ ಮ್ಯಾಟ್ರೆಸಸ್ ರೀಪೇರ್ ಶಾಪಿಂಗ್. ಉತ್ತಮ ಗುಣಮಟ್ಟದ ಫರ್ನಿಚರ್ ಮತ್ತು ಮರದ ಪೀಠೋಪಕರಣಗಳು ಹಾಗೂ ಮ್ಯಾಟ್ರೆಸಸ್ಗಳಿಗಾಗಿ ಸಂಪರ್ಕಿಸಿ ಮಲ್ನಾಡ್ ಫರ್ನಿಚರ್ ಅಂಡ್ ಮ್ಯಾಟ್ರೆಸಸ್, ಶ್ರೀ ಸ್ವಾಮಿ ಶಂಭವಾನಂದ ಜಿ ಕಾಂಪ್ಲೆಕ್ಸ್, ಕೇರಳ ರೋಡ್, ಮೀನ್ಪೇಟ್, ವಿರಾಜಪೇಟೆ. ಮೊಬೈಲ್ 9800-88-5217. ಎಲ್ಲ ರೀತಿಯ ಹಲ್ಲಿನ ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಇಂದೇ ಭೇಟಿ ಕೊಡಿ ಸ್ಮೈಲ್ ಡೆಂಟಲ್ ಕ್ಲಿನಿಕ್, ಹೆಚ್ಎ ಕಾಂಪ್ಲೆಕ್ಸ್, ಕೆನರಾ ಬ್ಯಾಂಕ್ ಮುಂಭಾಗ, ಕಲ್ಲುಗುಂಡಿ. ಕಾಲ್ 7677856604. ಕರ್ನಾಟಕ ಸರ್ಕಾರದ ನರ್ಸಿಂಗ್ ಕೌನ್ಸಿಲಿಂಗ್ ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲ ರಮಣ ನರ್ಸಿಂಗ್ ಸಂಸ್ಥೆ, ವಿರಾಜಪೇಟೆ. ಇಲ್ಲಿ ನರ್ಸಿಂಗ್ ತರಬೇತಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ದ್ವಿತೀಯ ಪಿಯು ಪಾಸ್ ಆಗಿರಬೇಕು. ಸಂಪರ್ಕಿಸಿ ನಿರ್ಮಲ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ದೂರವಾಣಿ 0274-256-883, ಮೊಬೈಲ್ 9880-99-5502 ಅಥವಾ 9591-59-3370. ಪಾಡಿಶ್ರೀ ಗುತ್ತಪ್ಪ ಭಕ್ತ ಜನಸಂಘದ ವಾರ್ಷಿಕ ಮಹಾಸಭೆ ಇದೇ 21ರಂದು ಮಂಗಳವಾರ ಪಾಡಿಶ್ರೀ ಗುತ್ತಪ್ಪ ದೇವಾಲಯದಲ್ಲಿರುವ ಸಭಾಂಗಣದಲ್ಲಿ ಬೆಳಿಗ್ಗೆ 10:00 ಸಂಘದ ಅಧ್ಯಕ್ಷರಾದ ಶ್ರೀ ಕಾಂಡಂಡ ಜೋಯಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರು ಭಕ್ತಾದಿಗಳಲ್ಲಿ ಆಗಮಿಸಿ ಸಲಹೆ ಸೂಚನೆ ನೀಡಿ ಸಹಕರಿಸುವಂತೆ ಪಾಡಿಶ್ರೀ ಗುತ್ತಪ್ಪ ಭಕ್ತ ಜನಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿ ಚೌಕ, ಮುಸ್ಕೋಲಿ, ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ ಬೋಂಡಿ ಸಾಮಗ್ರಿನ ಆನ್ಲೈನ್ ಮನೆಗೆ ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ್ಚ, ಪೂವಯ್ಯ 9980-940-222, ಇಲ್ಲೆಂಗಿ 9990-707576. ಜಾಹೀರಾತು ಪ್ರಸಾರವಾಯಿತು. ಈಗ ನಿತಿನ ವಾರ್ತೆ. ಮೂಲತಃ ಕುಂದ ಗ್ರಾಮತರ ಅರವಿಂದನಗರ ತುವಾಸೆಂಜ ಮನೆಯ ಪಂಡ ನಾಚಯ್ಯ ಜೀವನ್ ಇಂದು ಮರಣಪಟ್ಟಿದ್ದು, 60 ಬಯತ್ತರ ಮನೆಯ ಪಂಡ ನಾಚಯ್ಯ ಜೀವನ್ ಅಂಗಡ ಅಕೇರಿ ಕಾರ್ಯ ನಾಳೆ ಪೊಲಕ 11:00 ಮೈಸೂರರ ಗೋಕುಲಂ ಕ್ರಿಮಿಟೋರಿಯಲ್ ನಡಪ. ಮೈಸೂರರ ಲಲಿತ ಮಹಲ್ ಪ್ಯಾಲೇಸ್ ರೋಡ್ಲು ವಾಸೆಂಜ ಬಲ್ಯಂಡ ಪಿ ಬೋಪಯ್ಯ ಅಂಗ ಇಂದು ಮರಣಪಟ್ಟಿದ್ದು, 98 ಬಯತ್ತರ ಬಲ್ಯಂಡ ಪಿ ಬೋಪಯ್ಯ ಅಂಗಡ ದಫನ್ ಕಾರ್ಯ ಕಡಂಗ ಕಲ್ಲಮೊಟ್ಟೆ 4th ಮೈಲುಳ್ಳ ಒಕ್ಕ ತೋಟಂಗಳತ್ತೆ ನಾಳೆ ಮಧ್ಯಾಹ್ನ 12:00 ನಡಪಂದು ಒಕ್ಕ ಕರ ಅರಿಚಿಟ್ಟಿತು. ನಿತನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮ ಪಂಚಾಯತಿ ರಾಧನೆಯಲ್ಲಿ ಪುದಿಯದಾಯಿತು ಕಟ್ಟಿತುಳ ಸ್ವರಾಜ್ ಸೌಧ ಸಭಾಬಾಡೆನ ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್ ರೇಂಗ ಲೋಕಾರ್ಪಣೆ ಮಾಡಿಸಿ ಅಲ್ಲಿಯ ತಕ್ಪರಂದಾವು ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲರೂ ಕೈಕೊಟ್ಟು ಕೃಷಿರ ಕೂಟಕ್ಕೆ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡ್ಕೊಂಡು ಅಂದಕ ಮಾತ್ರ ಆರ್ಥಿಕ ಅಭಿವೃದ್ಧಿಗೆ ಸಹಾಯಪ್ಪ ವಾರತ 25,000 ಏರ ಕಣಕರ ಜನ ಇಲ್ಲಿಗೆ ಬಪ್ಪಾನಗೊಂಡು ವ್ಯಾಪಾರ ಟ್ಯಾಕ್ಸಿ ಹೋಟೆಲ್ ಉದ್ಯಮಕ್ಕೆ ಸಹಾಯಪ್ಪ ಕೊಡಗು ಜಿಲ್ಲೆಯಲ್ಲೂ ಭೂಮಿ ಕ್ರಯ ದಿನದಿಂದ ದಿನಕ್ಕೆ ಪೊಂದಿಯನುಂಡು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕಳಿಪರಂಬನ ನಿರ್ಮಾಣ ಮಾಡೋಕೆ ಎಲ್ಲರೂ ಕೈಕೊಟ್ಟು ಈನಗುಂಡು ಇಲ್ಲೇತ್ರ ಹಿಂಗಕ್ಕೆ ಚಾಕ್ರಿ ಅವಕಾಶ ಕೊಟ್ಟು ಅನ್ನಿಸಿ ಕರ್ನಾಟಕ ರಾಜ್ಯ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ ತಕ್ ಬಂದಿತ್ತ ಕೊಡಗು ಜಿಲ್ಲೆಯಲ್ಲೂ 47% ಕಾಡು ಉಂಡು ಕಾಫಿ ತೋಟ ಕೂಡು ಚೆಂಗಿ 70% ಕಾಡನ್ನ ನಂಗ ಕಾಂಗೋಲು ಪಚ್ಚೆ ನಂಗಡ ಉಸಿರು ಅಣ್ಣುವಾನ ಅರ್ಜಿ